ಆಕಾಶವಾಣಿ ಮಡಿಕೇರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ್ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲಿ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಾನಪದತ್ನ ಉಳಿತಿತ್ತು ಬಳತ್ತುವ ಜವಾಬ್ದಾರಿ ನಂಗಡದಾಂಡು ಒಂದು ಅಜ್ಜಿ ಕುಟ್ಟಿರ ಪೊನ್ನಣ್ಣ ಅಣ್ಣಿಚಿ. ಕರ್ನಾಟಕ ಜಾನಪದ ಪರಿಷತ್ರ ವಿರಾಜಪೇಟೆ ತಾಲೂಕು ಘಟಕತ್ರ ಆದ ನೆಲೆ ವಿರಾಜಪೇಟೆರ ಸೆರೆನಿಟಿ ಹಾಲ್ ಏರ್ಪಾಡು ಮಾಡಿದ್ದ ಜಾನಪದ ಕಲಾ ಪ್ರಕಾರತ್ರ ಪ್ರದರ್ಶನ ಪಿಂಜ ಮಾಧವಿ ಸಾಮಾಜಿಕ ನಾಟಕ ಪ್ರದರ್ಶನ ಕಾರ್ಯಕ್ರಮತ್ ಮುಖ್ಯ ಬಿಂದು ಆಯ್ತು ಕೂಡಿಯಾಡಿಸು ತಕ್ಪರ್ನತ್. ಜಾನಪದ ಕಲೆ ಹಳ್ಳಿಲು ವಾಸ ಮಾಡುವ ಇಂಗಡ ಚೋರೆಲೆ ಬಂದಿತ್ತು. ಈ ಕಲೆ ಎಕ್ಕಲು ಇರೋಂಡು ನಾಶ ಅಪ್ಪಕಾಗ ಅಂದಣ್ಣಿಚಿ. ಕಾರ್ಯಕ್ರಮಕ್ಕೂ ಮೊಳಿಯಿಟ್ಟ ಕರ್ನಾಟಕ ಜಾನಪದ ಪರಿಷತ್ರ ಕೊಡಗು ಘಟಕತ್ರ ಅಧ್ಯಕ್ಷ ಬಿಜಿ ಅನಂತಶಯನ ತಕ್ಪರ್ನಿತ್. ಜಾನಪದ ಸಾಹಿತ್ಯ ಬದುಕಕ್ಕೆ ಜೀವ ಕೊಡ್ತಿತ್ತು. ಆನಗುಂಡು ಎಲ್ಲರೂ ಜಾನಪದತ್ರ ಬೆಲೆನ ಅರಿಂಜಿತ್ ಮಿಂಜಕ್ಕೆ ಮುಟ್ಟೂಡೋಣ ಸಲಹೆ ಮಾಡಿಸಿ. ಈ ಸಂದರ್ಭದ ಚಂಡೇವಾದಕ ಪಿಂಜ ಉಪಾದ್ರಿ ಸಾಜಿ ಮಾಲ್ದಾರ್ಯಂಗಳ ಸನ್ಮಾನ ಮಾಡಿಸಿ. ಸೌಹಾರ್ದ ಸಹಕಾರಿಯಕ್ಕೆ ಸರ್ಕಾರ ನಿರ್ಕ ಮಾಡಿತ್ತುಳ್ಳ ಫ್ರೂಟ್ ಆಪ್ ಅನ್ವಯ ಆಪ್ಲೆ ಈಯಂಗ ಸಾಲ ಅಡುಪಕ ಆಧಾರ ಆಯ್ತು. ಭೂ ದಾಖಲಿನ ಅಡುಬೆಪ್ಪಕ ಅವಕಾಶ ಇಪ್ಪ. ರೈತಂಗ ಈಂಡ ಲಾಭ ಪಡೆದವಲುಂದು ಕೊಡವ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಅಧ್ಯಕ್ಷ ನೆಲ್ಲಮಕ್ಕಡ ಉಮೇಶ್ ಮುತ್ತಣ್ಣ ಅಣ್ಣಿಚಿ. ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬರಂದಾವು. ಸರ್ಕಾರ ರೈತಂಗಡ ಅನುಕೂಲಕಾಯಿತು. ಫ್ರೂಟ್ ಆಪ್ನ ಪರಿಚಯ ಮಾಡಿತು. ಎಲ್ಲಾ ವ್ಯವಹಾರವು ಈ ಆಪ್ರ ಮೂಲಕವೇ ನಡ್ಕೊಂಡು ಸೌಹಾರ್ದ ಸಹಕಾರಿಯ ಸ್ವತಂತ್ರ ಆಯ್ತು ಕಾರ್ಯನೀಸಿಯನ್ನು ಉಳ್ಳಾನಗೊಂಡು ಐಂಗಳ ಫ್ರೂಟ್ ಆಪ್ಗೆ ಕೂಟಿತಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟನಿಗೆ ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚಯ್ಯ ಪರಿಷತ್ತಲ್ಲಿ ಕೇಟ ಪ್ರಶ್ನೆಗೆ ಸಹಕಾರ ಸಚಿವ ST ಸೋಮಶೇಖರ್ ಫ್ರೂಟ್ ಆಪ್ ತಂತ್ರಾಂಶ ಸೌಹಾರ್ದ ಸಹಕಾರಿಯಕ್ಕೆ ಅನ್ವಯ ಆಪ್ಲ ನಣ್ಣುಚಿ. ಮಡಿಕೇರಿ ಪಕ್ಕತ್ರ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ನರೇಂದ್ರ ಮೋದಿ ರೇಂಗಡ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಅರ್ಥೋಡೆ ನಡೆದ ವರದಿಯಾಯಿತು. ಮುಖ್ಯ ಬಿಂದು ಆಯ್ತು ಕೂಡಿಯಾಡ್ನ ಜಿಲ್ಲೆಯ ಭಾರತ ಸ್ಕೌಟ್ಸ್ ಗೈಡ್ಸ್ ರ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಕಾರ್ಯಕ್ರಮಕ್ಕೆ ಮೊಳಿ ಇಟ್ಟಿತು ತಕ್ಪರ್ನತ್. ಪರೀಕ್ಷೆ ಎಣ್ಣುಚೆಂಗಿ ಮಕ್ಕ ಬುತ್ತುವಕಾಗ ಧೈರ್ಯ ತೊಳೆದೊಂಡು ಮಕ್ಕಳ ಮನಸ್ಸುಂಜ ಪರೀಕ್ಷರ ಮೀದ ಉಳ್ಳ ಪೋಡಿನ ಇಲ್ಲತನಕ್ಕೆ ಮಾಡೋದೇ ಈ ಕಾರ್ಯಕ್ರಮದ ಉದ್ದೇಶ ಅಂದಣುಚಿ. ಕಾರ್ಯಕ್ರಮದ ಸ್ಕೂಲ್ರ 500 ಮಕ್ಕ ಅಲ್ಲತೆ ಗಾಳಿಬೀಡ್ರ ಸರ್ಕಾರಿ ಹೈಸ್ಕೂಲ್ರ ಮಕ್ಕಳು ಕೂಡಿಯಾಡಿ ತಿಂಜತ್. ರಾಜ್ಯದ ಕೃಷಿ ಪಿಂಜ ಕೃಷಿಗೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ವೃತ್ತಿಪರ ಕೋರ್ಸ್ಗೆ ಕೊಡ್ತಂಡುಳ್ಳ ಚಾಕ್ರಿ ರನ್ನಕ್ಕೆ ಅರಣ್ಯಶಾಸ್ತ್ರದ ಪದವಿ ಪಡೆದ ಮಕ್ಕಳಕ್ಕೂ ಚಾಕ್ರಿನ ಕಾತುಬೇಕು ಅನ್ನೊಂದು ಪೊನ್ನಂಪೇಟೆ ಪಿಂಜ ಶಿರಸಿ ಅರಣ್ಯ ಮಹಾವಿದ್ಯಾಲಯದ ಮಕ್ಕ ವರತ ಮಾಡಿತು. ಅರಣ್ಯ ಇಲಾಖೆಯಲ್ಲಿ ಕಾರ್ಯನಿಸುವಕ್ಕೆ ಮಕ್ಕ ಮಿಂಜಕ್ಕೆ ಬಂದನುಂಡು. ಆಚೆಂಗಿ ರಾಜ್ಯ ಸರ್ಕಾರತ್ರ ನೇಮಕಾತಿ ತಿದ್ದುಪಡಿ ಆದೇಶ ಮಕ್ಕಕ್ಕೆ ತೊಂದರೆ ಆಪದಲ್ಲತೆ ಅರಣ್ಯಶಾಸ್ತ್ರ ಮಕ್ಕಳ ಪರಿಸ್ಥಿತಿ ಕಷ್ಟಕ್ಕೆ ಕಣಿಯುವ. ಆನಗುಂಡು BSc ಕೃಷಿ ರೇಷ್ಮೆ BBSc ಹೈನುಗಾರಿಕೆ ಮೀನುಗಾರಿಕೆ ಪದವಿ ಪಡೆದಿತ್ತುಳ್ಳ ಹಿಂಗಕ್ಕೆ ಅದದ ಇಲಾಖೆಯಲ್ಲಿ ಶೇಕಡ 75% ಚಾಕ್ರಿ ಕಾತುಬೇಕೊಂಡು ಒಂದು ಮಕ್ಕ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದು. ಭಾಗಮಂಡಲತ್ತುಳ್ಳ ಬಗಂಡೇಶ್ವರ ಪಿಂಜ ತಲಕಾವೇರಿ ತಿರಿಕೆಯಲ್ಲಿ ನಾಳೆ ಮತ್ತೆಂದು ಕಾಲತ್ರ ನಮ್ಮೆ ನಡಪಾಂದು ಕಾರ್ಯನಿರ್ವಾಹಕಾಧಿಕಾರಿ ಅರಿಚಿಟ್ಟಿತು. ಕನ್ನಡ ಸಿರಿ ಬಳಗತ್ರ ಆದ ನೆಲೆ ಯುಗಾದಿ ನಮ್ಮೆರ ಮಾರಿಪತ್ತು ಇದೇ ಪದ್ನಳಾಂಗ ಕುಶಾಲನಗರತ್ರ ಕಾವೇರಿ ನಿಸರ್ಗಧಾಮತ್ ಕವಿಗೋಷ್ಠಿ ಏರ್ಪಾಡು ಮಾಡಿತು. ಜಿಲ್ಲೆಯಲ್ಲುಳ್ಳ ಕವಿಯ ಕವಯತ್ರಿಯ ಕೂಡಿಯಾಡಲು ಇಲ್ಲಿಗೆ ಬೈಟಿತ್ರ ಸುದ್ದಿ ಸಮಾಚಾರ ತಂದಿತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು. ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0827200018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಹಾಕಿ ಇಂಡಿಯಾ ಪ್ರಾಯೋಜಿಸಿರುವ ಮಧ್ಯಪ್ರದೇಶದ ಭೂಪಾಲ್ಲಿ ನಡೆಯುತ್ತಿರುವ 12ನೇ ರಾಷ್ಟೀಯ ಮೆನ್ ಹಾಕಿ ಪಂದ್ಯಾವಳಿಯಲ್ಲಿ ಇಂದು ಕರ್ನಾಟಕ ಹಂಗೆ ಆಂಧ್ರಪ್ರದೇಶದ ನಡುವೆ ನಡೆದ ಪಂದ್ಯದಲ್ಲಿ 13-0 ಗೋಲ್ಗಳಿಂದ ಕರ್ನಾಟಕ ಗೆದ್ದುಟ್ಟು ಹಾಕಿ ಕರ್ನಾಟಕ ತಂಡದ 18 ಆಟಗಾರರಲ್ಲಿ 12 ಆಟಗಾರರು ಕೊಡಗಿನವೇರಿದು ವಿಶೇಷ ಆಗಿಟ್ಟು. ಹಾಕಿ ಕರ್ನಾಟಕ ತಂಡದ ಕೋಚ್ ಆಗಿ ಕೊಡಗಿನ ಕೋ ತಂಡ ಪೂಣಚ್ಚ, ಮ್ಯಾನೇಜರ್ ಆಗಿ ಕರ್ತಮಡ ರಿಕಿ ಗಣಪತಿಯವರು ಕೆಲಸ ನಿರ್ವಹಿಸಿದವಳು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಯೋಗಲಿ ಇದೇ ತಾರೀಕು 17ರಂದ ಪೊನ್ನಂಪೇಟಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಆಟದ ಬಾಣಲಿ ಹಾಕಿ ತರಬೇತಿ ಶಿಬಿರ ಏರ್ಪಾಡು ಮಾಡಲು 14 ವರ್ಷದ ಒಳಗಿನ ಮಕ್ಕ ಕೂಡಿಯಾಡಕ. ಹಂಗೆ ವಿರಾಜಪೇಟಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಕಿ ಟ್ರಸ್ಟ್ನ ಕೂಡುಕೂಟಲಿ ನಾಳೆಯಿಂದ 30ರವರೆಗೆ ಜೂನಿಯರ್ ಕಾಲೇಜಿನ ಆಟದ ಬಾಣಲಿ 26ನೇ ವರ್ಷದ ಹಾಕಿ ತರಬೇತಿ ಶಿಬಿರ ಹೊತ್ತರೆ 7 ಗಂಟೆಯಿಂದ 9 ಗಂಟೆವರೆಗೆ ನಡೆದಿರುತ್ತೆ ಆಯೋಜಕರು ತಿಳಿಸೋಳು. ಸೋಮರ್ಪೇಟೆನ ಎಬಿಟಿ ಕ್ರಿಕೆಟ್ ಕ್ಲಬ್ನ ಕಡೆಯಿಂದ ಇದೇ ತಿಂಗಳ ತಾರೀಕು 15ರಿಂದ ಮೇ 15ರವರೆಗೆ ಅಂದರೆ 1 ತಿಂಗಳ ಅಲ್ಲಿನ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆನ ಆಟದ ಬಾಣಲಿ ಪುಕ್ಕಟ್ಟೆ ಬೇಸಿಗೆ ಶಿಬಿರ ನಡೆದಿದೆ. ಪ್ರತಿದಿನ ಹೊತ್ತರೆ 6 ಗಂಟೆಯಿಂದ 8 ಗಂಟೆವರೆಗೆ ನಡೆಯುವ ಶಿಬಿರದಲ್ಲಿ 4 ವರ್ಷದಿಂದ 20 ವರ್ಷದ ಒಳಗಿನರು ಭಾಗವಹಿಸುತ್ತಾರೆ. ಶಿಬಿರದ ಸಂಚಾಲಕ ತಿಳಿಸಿದರು. ಮಡಿಕೇರಿ ಪ್ಯಾಟನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ತಾರೀಕು 12ರಿಂದ ಬರುವ ತಿಂಗಳ ಮೇ 2ರವರೆಗೆ 21 ದಿನಗಳ ಕಾಲ ಈಜು ತರಬೇತಿ ಹಂಗೆ ಶಟಲ್ ಬ್ಯಾಡ್ಮಿಂಟನ್ ತರಬೇತಿನ ದಿನಕ್ಕೆ 1 ಗಂಟೆಯಂಗೆ ಬೇಸಿಗೆ ತರಬೇತಿ ಶಿಬಿರ ನಡೆದಿದೆ. ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕ. ಶುಂಠಿಕೊಪ್ಪ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಕೆದಕಲ್ ಫೀಡರ್ಲಿ ತುರ್ತು ನಿರ್ವಹಣೆ ಮತ್ತು ಕೆಲಸ ಇರುವುದರಿಂದ ನಾಳೆ ಹೊತ್ತರೆ 10 ಗಂಟೆಯಿಂದ 9:55 ಗಂಟೆವರೆಗೆ ವಿದ್ಯುತ್ ಸರಬರಾಜು ಇರುತ್ತೆ. ಆದ್ದರಿಂದ 7ನೇ ಮೈಲು, ಬೊಯಿಕೇರಿ, ಹಾಲೇರಿ, ಕೆದಕಲು ಹಾಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಇಂಜಿನಿಯರ್ ಅಶೋಕ್ ಅವರು ತಿಳಿಸೋಣ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದಡಿ 2022-23 ಸಾಲಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಎಲ್ಲಾ ಸಮುದಾಯದ ಮಹಿಳಾ ಮತ್ತು ಪುರುಷ ಅರ್ಹ ಅಭ್ಯರ್ಥಿಗಳಿಗೆ ಪುಕ್ಕಟ್ಟೆ ಲಘು ಹಂಗೆ ಭಾರಿ ವಾಹನ ಚಾಲನ ತರಬೇತಿ ನೀಡುವ ಕಾರ್ಯಕ್ರಮನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆನ ಸಹಯೋಗಲಿ ನಡೆಸ್ತಾಳು. ಆಸಕ್ತಿರುವ ಫಲಾನುಭವಿಗ ಇದಕ್ಕೆ ಅರ್ಜಿನ ಹಾಕಕ್. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಂಡಕ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಾಹಿತಿ ಹಂಗೆ ಕಲಾವಿದರ ದತ್ತಾಂಶ ಸಂಗ್ರಹ ನೋಂದಡಿನ ಸಚಿವರು 31ಮಾರ್ಚ್ ಲೋಕಾರ್ಪಣೆಗೊಳಿಸಿದ್ದು, ಪ್ರತಿ ಸಲನೂ ನಂಗೆ ಈ ಸಲನೂ ಕೂಡ ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ಕಲಾವಿದರು ಆನ್ಲೈನ್ ಕೊಂಡಿಯಾದ ಸೇವಾ ಸಿಂಧುಲಿ ನೋಂದಣಿ ಮಾಡಕ್. ನಾಡಿನ ಅರೆಭಾಷೆ ಕಲಾವಿದರು ಸಾಹಿತಿಗ ಈ ಯೋಜನೆಯಡಿ ತಮ್ಮ ಸಂಪೂರ್ಣ ವಿವರಗಳನ್ನು ನೋಂದಾಯಿಸಿಕೊಡುವಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ತಿಳಿಸೋಳು. ಕೊಡಗು ಜಿಲ್ಲೆನ ಸೋಮರಪೇಟೆ ತಾಲೂಕಿನ ಕ್ಯಾತೆ ಗ್ರಾಮಲ್ಲಿ ಹಂಗೆ ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಡಿ ಬರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 6ನೇ ತರಗತಿಗೆ ದಾಖಲಾಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಖರಿ ದಿನ, ಪ್ರವೇಶ ಪರೀಕ್ಷೆನ ತಾರೀಕು 24ರಂದು ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕ. ಕೊಡಗು ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ವಿದ್ಯುತ್ ವಿತರಣೆಗೆ ನಿರ್ಮಾಣ ಮಾಡಿರುವ ದಾರಿಗಳ ಬಹುಭಾಗಲಿ, ತೋಟಗಳಲ್ಲಿ ಮರಗಿಡಗಳ ಮಧ್ಯೆ ಹಾದು ಹೋಗಿಟ್ಟು ಈಗಾಗಲೇ ಮಳೆ ಗಾಳಿ ಶುರುವಾಗಿದ್ದು ಮರಗಳ ರೆಂಬೆ ಕೊಂಬೆಗ ಬೀಳ್ದೊಂದ ಕಂಬಗ ಬಾಗಿ ತಂದಿಗ ಕೆಳಮಟ್ಟಕ್ಕೆ ಇಳಿಯುವ ಸಾಧ್ಯತೆ ಉಟ್ಟು ಇದರಿಂದ ವಿದ್ಯುತ್ ಅಪಘಾತ ಆಗುವ ಸಂಭವ ಉಟ್ಟು ಆದ್ದರಿಂದ ಅಪಾಯ ಮಟ್ಟದಿರುವ ವಿದ್ಯುತ್ ತಂತಿಗ ಶಿಥಿಲಗೊಂಡಿರುವ ಕಂಬಗ ಕಂಡುಬಂದರೆ ತಮ್ಮ ವ್ಯಾಪ್ತಿನ ಸೆಸ್ ಕಚೇರಿಗೆ ಸಾರ್ವಜನಿಕರು ಮಾಹಿತಿ ನೀಡುವಂಗೆ ಸೆಸ್ ಇಂಜಿನಿಯರ್ ಅವರು ತಿಳಿಸೋಳು. ಕನ್ನಡ ಸಿರಿ ಬಳಗದ ಕಡೆಯಿಂದ ಯುಗಾದಿ ಹಬ್ಬದ ಪ್ರಯುಕ್ತ ಯುಗಾದಿ ಕವಿಗೋಷ್ಠಿ ಏರ್ಪಾಡು ಮಾಡಲು ತಾರೀಕು 17ರಂದು ಕುಶಾಲನಗರದ ಕಾವೇರಿ ನಿಸರ್ಗಧಾಮಲ್ಲಿ ಕವಿಗೋಷ್ಠಿ ನಡೆದಿದೆ. ಆಸಕ್ತಿ ಇರುವ ಜಿಲ್ಲೆನ ಎಲ್ಲಾ ಕವಿಗಳಲ್ಲಿ ಭಾಗವಹಿಸಕ್. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827200018. FM 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.